ಜೋಡೆ ತು ಟೈರ್ ಗಾಡಿನ ನಿನಗೆ ಕೊಟ್ಟೆ ಬಿಡ್ತೀನಿ. ಇವನ ಹದ್ನಾರು ಕಂಬ ತೊಟ್ಟಿ ಮನೆಯ ನಿನ ಕಟ್ಟೆ ಬಿಡ್ತೀನಿ. ತಗಳಪ್ಪ ನೀವು ಅಂದ್ರೆ ಆಹಾ, ನೀವು ಅಂದ್ರೆ ಆಹಾ, ನೀವು ಅಂದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಆಡ ಇಟ್ಟೆ ಬಿಡ್ತೀನಿ. ಒಂದ್ ಕಿತ ನಿನ್ ಪೇಸ್ ಕಟ್ ತೋರ್ಸೋ ಬಾರೆ ಹಾಳಾಗೋಗ್ಲಿ, ತೋರ್ಸ್ಬಿಡವ್ವ. ಬಾರವ ಬಾರವ ಬಾರೆ, ಅಯ್ಯೋ ಬಾರವ ಬಾರವ ಬಾರೆ, ತೋರವ ತೋರವ ತೋರೆ, ನಿಂದ ತೋರವ ತೋರವ ತೋರೆ. ಅಚ್ಚನ್ ಕೈ ಕಾ ಕುಂತೀವ್ನೆ, ಏ ತಂದೆ ಡೋಲು ಎಲ್ಲ ಒಡ್ಸ್ಕಂಡ್ ಚಪ್ರ ಹಾಕಿವ್ನೆ, ಏ ಕಣ್ಣಿ ಗಣ್ಣೆ ಬಿಟ್ಕಂಡ್ ನಿಂದೆ ಜಪ ಮಾಡ್ಕಂಡ್ ಕುಂತವ್ರು ನೋಡೆ. ಸೇಸಮ್ಮ ಸೇಸಮ್ಮ ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ. ಸುಶೀಲಕ್ಕೆ ಜವಾನಿ ವದ್ದನ ಮಿನಿ ದಾಮಿನಿ ದಾಮಿನಿ ವದ್ದರೆ, ಸೇಸಮ್ಮ ಸೇಸಮ್ಮ ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ. ಸೇಸಮ್ಮ ಸೇಸಮ್ಮ ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ. ಕಲ್ಲದೆ ಬ್ಯಾಡ, ಅಯ್ಯೋ ಮುಳ್ಳದೆ ಬ್ಯಾಡ, ಅಪ್ಪದೆ ಬ್ಯಾಡ, ಅಲ್ಲಿ ಡೌನ್ ಅದೇ ಬ್ಯಾಡ, ಸೇಸಮ್ಮ ಸೇಸಮ್ಮ ಬಾಗಲ್ತೆ ಗೆಮ್ಮ, ಸೇಸಮ್ಮ ಸೇಸಮ್ಮ. ಅಯ್ಯೋ ಬಾರವ ಬಾರವ ಬಾರೆ ತೋರವ ತೋರವ ತೋರೆ ನಿನ್ನ ತೋರವ ಬಂದ ಬಂದ ಬಂದ ನೋಡು ಡಿ ಕೆ ಸಾಹೇಬ ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ ಹಾಕಿ ನಿಲ್ಲೋನು ಸೂಪರ್ ಮ್ಯಾನ್ ಪ್ರಾಬ್ಲಮ್ ಪೇಸು ಮಾಡಿ ನಾಳೆ ನಂಬು ಮಗ ಇದನ್ನ ಬೇಗನೆ ಮಲ್ಕೋ ಮಗ ಸೊನ್ನೆ ಲೈಫ್ ಮಗ ಸೈಡ್ ಅಲ್ಲಿ ನಂಬರ್ ಬರ್ಕೋ ಮಗ ಬಾರವ ಬಾರವ ಬಾರೆ ಅಯ್ಯೋ ಬಾರವ ಬಾರವ ಬಾರೆ ತೋರವ ತೋರವ ತೋ